ರೈತರು ಆರ್ಥಿಕ ಸ್ವಾವಲಂಬನೆ ಮತ್ತು ಸಮೃದ್ಧಿಯನ್ನು ಪಾಮ್ ಕೃಷಿಗಾರಿಕೆಯಿಂದ ಪಡೆಯಬಹುದು. ಇದುವರೆಗೆ ರಾಷ್ಟ್ರೀಯ ಖಾದ್ಯ ತೈಲಗಳ ಮಿಷನ್ನಲ್ಲಿ ಎಣ್ಣೆ ತಾಳೆ ಆಯಿಲ್ ಪಾಮ್ ಕೃಷಿಗೆ ಸಿಗುವ ಸೌಲಭ್ಯಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕಾಫಿ ಕೊಳೆ ರೋಗ ಹಾಗೂ ತುಟ್ಟು ಕೊಳೆ ರೋಗಗಳ ನಿರ್ವಹಣೆ. ಈ ಕುರಿತು ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರಿನ ಕಾಫಿ ಮಂಡಳಿಯ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಸಸ್ಯರೋಗಶಾಸ್ತ್ರ ವಿಭಾಗದ ವಿಜ್ಞಾನಿಗಳಾದ ಡಾಕ್ಟರ್ ಮಧು ಎಸ್ ಗಿರಿ ಅವರೊಂದಿಗೆ ಸಂದರ್ಶನ. ಆತ್ಮೀಯ ಕೇಳುಗರೆ, ಕೊಡಗು ಜಿಲ್ಲೆಯಲ್ಲಿ ಈ ವರ್ಷ ಬಿದ್ದಂಥ ಹೆಚ್ಚಿನ ಮಳೆಯಿಂದಾಗಿ ಕಾಫಿ ತೋಟಗಳಲ್ಲಿ ಕಪ್ಪು ಕೊಳೆ ರೋಗ ಮತ್ತು ಈ ತೊಟ್ಟು ಕೊಳೆ ರೋಗಗಳು ವ್ಯಾಪಕವಾಗಿ ಕಂಡುಬಂದಿದ್ದಾವೆ. ಮುಖ್ಯವಾಗಿ ಈ ಒಂದು ಪರಿಸ್ಥಿತಿಗೆ ಏನು ಕಾರಣ ಮತ್ತು ಈ ರೋಗಗಳ ನಿರ್ವಹಣೆಯನ್ನು ಹೇಗೆಲ್ಲ ನಮ್ಮ ರೈತ ಬಾಂಧವರು ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ನಾವಿವತ್ತು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರಿನಲ್ಲಿರುವಂತಹ ಕಾಫಿ ಮಂಡಳಿಯ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಸಸ್ಯ ರೋಗಶಾಸ್ತ್ರ ವಿಭಾಗದ ವಿಜ್ಞಾನಿಗಳಾದಂತ ಡಾಕ್ಟರ್ ಮಧು ಎಸ್ ಗಿರಿ ಅವರು. ನಮಸ್ಕಾರ ಡಾಕ್ಟರ್ ಮಧು ಅವರೇ. ನಮಸ್ಕಾರ ಸರ್. ಈಗ ಕೊಡಗು ಜಿಲ್ಲೆಯಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಕಾಫಿ ಬೆಳೆ ಹೇಗಿದೆ ಅಂತೀರಿ? ಎಲ್ಲ ಕಡೆನೂ ತುಂಬ ಮಳೆ ಆಗಿದೆ. ಸಾಮಾನ್ಯವಾಗಿ ಒಂದು 70-100 inches ಮಳೆ ಆಗಿದೆ. ಹಾಗಾಗಿ ತೋಟದಲ್ಲಿ ಈ ತರ ಮಳೆ ಆದಾಗ ಈ ಒಂದು ರೋಗಗಳ ಉಲ್ಬಣತೆನೂ ಕೂಡ ಇದೆ. ಅವ್ರ ಜೊತೆಗೆ ಕೊಳೆ ರೋಗ ಅಲ್ಲದೇನೆ ಹಸಿರುಕಾಯಿ ಕೂಡ ಉದುರೋದು ನಾವು ನೋಡಿದ್ದೇವೆ. ಡಾಕ್ಟರ್ ಮಧು ಅವರೇ, ಕಾಫಿ ಬೆಳೆ ಈ ಕಾಯಿಗಳು ಅಭಿವೃದ್ಧಿ ಆಗಬೇಕು ಅಂದ್ರೆ ಜೂನ್ನಿಂದ ಆಗಸ್ಟ್ ತಿಂಗಳುಗಳು ಬಹಳ ಮುಖ್ಯವಾದ ಈ ಸಂದರ್ಭದಲ್ಲಿ ಮಳೆ ಬೇಕೇ ಬೇಕು. ಆದರೆ ಅತಿ ಹೆಚ್ಚು ಸತತವಾಗಿ ಮಳೆಯಾದಾಗ ವಾತಾವರಣದಲ್ಲಿ ಆರ್ದ್ರತೆ ಹೆಚ್ಚಿದ್ದಾಗ ಸ್ವಲ್ಪ ಸಮಸ್ಯೆ ಆಗುತ್ತೆ ಅಂತ. ಹೌದು ಸರ್. ಮುಖ್ಯವಾಗಿ ರೋಗಗಳ ಬಗ್ಗೆ ಕೇಳ್ತೀವಿ. ಈ ಮಳೆ ಹೆಚ್ಚಾದಾಗ ಸಾಧಾರಣವಾಗಿ ಕೇಳಿರೋ ಹಾಗೆ ಈ ಕಪ್ಪು ಕೊಳೆ ರೋಗ ಮತ್ತು ತೊಟ್ಟು ಕೊಳೆ ರೋಗ ಅಂತಂದು, ಮುಖ್ಯವಾಗಿ ಈ ರೋಗಗಳು ಬರೋದಕ್ಕೆ ಕಾರಣವಾಗುವಂತ ವಾತಾವರಣದ ಅಂಶಗಳು ಯಾವ್ಯಾವು ಅಂತೀರಿ? ನೀವು ಒಂದು ಒಳ್ಳೆ ಪ್ರಶ್ನೆನ ಕೇಳಿದಿರಿ ನಮಗೆ, ಯಾಕೆ ಈ ತರ ರೋಗಗಳು ಜಾಸ್ತಿ ಆಗ್ತದೆ ಅಂತ. ಈ ಮಳೆಗಾಲ ಪ್ರಾರಂಭ ಆಗ್ತಿದ್ದಂಗೆ ಈ ತರ ರೋಗಗಳ ಉಲ್ಬಣತೆ ಕೂಡ ಜಾಸ್ತಿ ಆಗ್ತದೆ. ಈ ರೋಗಗಳೆಲ್ಲವೂ ಈ ಶಿಲೀಂಧ್ರಗಳಿಂದ ಬರುವಂತ ರೋಗಗಳು. ಇವಕ್ಕೆ ಜಾಸ್ತಿ ತೇವಾಂಶ ಬೇಕು ಬೆಳಿಲಿಕ್ಕೆ. ಈಗ ತೇವಾಂಶ ಕಡಿಮೆ ಆದಾಗ ಇವು ಸುಪ್ತಾವತೆಗೆ ಹೋಗ್ತವೆ, ಮತ್ತೆ ನೆಕ್ಸ್ಟ್ ಮುಂದಿನ ಒಂದು ಮಳೆಗಾಲ ಆರಂಭ ಆದಾಗ ಮತ್ತೆ ಅವು ಎಚ್ಚರಗೊಳ್ತವೆ. ಈ ಒಂದು ಶಿಲೀಂಧ್ರಗಳಿಗೆ ಹೆಚ್ಚು ತೇವಾಂಶ ಇದ್ದಾಗ ಅವು ತುಂಬಾ ಆಕ್ಟಿವ್ ಆಗಿರ್ತವೆ, ಆದ್ರಿಂದ ಈ ಒಂದು ರೋಗಗಳು ಬರ್ತವೆ. ಸಾಮಾನ್ಯವಾಗಿ ಈಗ ರೋಗ ಶಿಲೀಂಧ್ರಕ್ಕೆ ತುಂಬಾ ಪೂರಕವಾದ ಒಂದು ವಾತಾವರಣದ ಅಂಶಗಳೇನಂತಂದ್ರೆ ಬಿಸಿಲು ಮಳೆ ಫಸ್ಟ್ ಸ್ಟಾರ್ಟ್ ಆಗಿಬಿಟ್ಟು ಅವಾಗ ಅವಾಗ ತುಂತುರು ಮಳೆ ಬಂದು ಗಿಡದ ಈ ತೊಟ್ಟಿನ ಭಾಗಗಳಲ್ಲಿ ಜಾಸ್ತಿ ತೇವಾಂಶ ಶೇಖರಣೆ ಆಗಿಬಿಟ್ಟು ಅದ್ರ ಜೊತೆಗೆ ಮೋಡ ಕವಿದ ವಾತಾವರಣ ಇರುವಂತಹದ್ದು, ತುಂಬಾ ತಂಪಾದ ವಾತಾವರಣ ಇದೆಲ್ಲ ತುಂಬಾ ದಿನಗಳವರೆಗೆ ಹಾಗೆ ಇದ್ರೆ, ಒಂದು ವಾರ ಅಥವಾ 15 ದಿನಗಳವರೆಗೆ ಈ ತರ ಇದ್ರೆ, ಅದ್ರ ಜೊತೆಗೆ ಕಂಟಿನ್ಯೂಸ್ ಆಗಿ ಈ ತರ ಮಳೆ ಬರ್ತಾ ಇದ್ರೆ ಅವಾಗ ಆ ಒಂದು ಫಂಗಸ್ ಅಥವಾ ಶಿಲೀಂಧ್ರಕ್ಕೆ ತುಂಬಾ ಚೆನ್ನಾಗಿ ಬೆಳಿಲಿಕ್ಕೆ ಅನುಕೂಲವಾಗ್ತದೆ. ಅದು ತೊಟ್ಟಿನ ಭಾಗಗಳಲ್ಲಿ ಚೆನ್ನಾಗಿ ಬೆಳೆದು ಅದರಲ್ಲಿ ಅಂಗಾಂಶಗಳ ಕೊಳೆತ ಅಂತಂದ್ರೆ ತೊಟ್ಟಿನ ಭಾಗದ ಕೊಳೆತ ಉಂಟು ಮಾಡ್ತದೆ. ಆಗ ನಮ್ಗೆ ಏನ್ ಕಾಣಿಸ್ತದೆ, ಕಂಪ್ಲೀಟ್ ಆಗಿ ಸೋಂಕಿತ ಕಾಯಿಗಳು ಉದುರಿ ಹೋಗೋದು ಅಥವಾ ಎಲೆಗಳು ಉದುರಿ ಹೋಗೋದು ಕಂಡು ಬರ್ತದೆ ಸರ್. ಈ ವಾತಾವರಣದ ಅಂಶಗಳನ್ನ ನಾವು ಗಮನಿಸಿದಾಗ ಈ ಶಿಲೀಂಧ್ರಕ್ಕೆ ಅವು ಯಾವ ರೀತಿ ಅನುಕೂಲ ಮಾಡಿಕೊಟ್ಟಿರಬಹುದು ಅಂತ ಸರ್? ಈಗ ನೀವು ಒಳ್ಳೆಯ ಒಂದು ಪ್ರಶ್ನೆ ಕೇಳಿದ್ರಿ. ಯಾಕಂತಂದ್ರೆ ಇತ್ತೀಚಿನ ವರ್ಷಗಳಲ್ಲಿ ಏನಾಗ್ತಿದೆ ಅಂತಂದ್ರೆ, ಮಳೆ ಅವಾಗ ಮೊದಲು ನಮಗೆ ಒಂದು ಸೀಸನ್ ಅಂತಂದ್ರೆ ಒಂದು ಕಾಲದಲ್ಲಿ ಮಾತ್ರ, ಏನು ಜೂನ್ ಇಂದ ಸೆಪ್ಟೆಂಬರ್ ವರೆಗೆ ಒಂದು ನಿಯತಕಾಲದಲ್ಲಿ ಬರ್ತಾ ಇತ್ತು. ಆದ್ರೆ ಈಗ ಹಾಗಾಗ್ತಾ ಇಲ್ಲ. ಈಗ ಒಂದು 4-5 ವರ್ಷದಿಂದ 2018-19 ಈಚೆಗೆ ನೋಡಿದಾಗ ಅಂದ್ರೆ ನಮಗೆ ಮಳೆಗಾಲವಿಲ್ಲದ ಕಾಲಗಳಲ್ಲಿ ಅಂದ್ರೆ ಬೇರೆ ಕಾಲಗಳಲ್ಲಿ ಚಳಿಗಾಲದಲ್ಲಿ ಇರ್ಬೋದು ಅಥವಾ ಬೇಸಿಗೆಗಾಲದಲ್ಲಿ ಅಂತ ಆತರ ಮಳೆ ಆದಾಗ ಈ ಒಂದು ಶಿಲೀಂಧ್ರಕ್ಕೆ ಬದುಕೊಳ್ಳಿಕ್ಕೆ ತೇವಾಂಶ ಕೊಟ್ಟು ಅವಕಾಶ ಮಾಡ್ದಂಗೆ ಆಗುತ್ತೆ. ಉಲ್ಬಣತೆ ಜಾಸ್ತಿ ಆಗ್ಲಿಕ್ಕೆ ಒಂದು ಕಾರಣ ಆಗ್ತದೆ. ಮತ್ತೆ ಇನ್ನೊಂದೇನಂತಂದ್ರೆ, ನಮ್ಗೆ ಈಗ ಜಾನುವರಿನಲ್ಲಿ ಮಳೆ ಆದಾಗ ಕೆಲವೊಂದು ಪ್ರಮಾಣದಷ್ಟು ಹೂ ಅರಳುತ್ತದೆ, ಆ ಕಾಯಿಗಳು ಬೇಗ ಬಲಿತವೆ. ಒಂದಷ್ಟು ಹೂಗಳು ಅರಳಿರುವುದಿಲ್ಲ, ಇನ್ನು ಮೊಗ್ಗು ಹಾಗೆ ಇರ್ತದೆ. ಆ ಕಾಯಿಗಳು ಈ ಬ್ಲಾಸಮ್ ಶವರ್ಸ್ ಅಥವಾ ಹೂ ಮಳೆ ಅಂತ ಹೇಳ್ತೀವಲ್ಲ ಮಾರ್ಚ್ ತಿಂಗಳಲ್ಲಿ, ಅದು ಬಂದಾಗ ಆಗ್ತದೆ ಕಾಯಿಗಳ ಬೆಳವಣಿಗೆ ವ್ಯತ್ಯಾಸ ಆಗ್ತದೆ. ಹಾಗಾಗಿ ಅಲ್ಲಿ ಕೆಲವು ಸಣ್ಣದಾದ ಕಾಯಿಗಳ ಮಧ್ಯೆ ಈ ನೀರೆಲ್ಲ ಸೇರ್ಕೊಂಡ್ಬಿಟ್ಟು ಇನ್ನೂ ಕೊಳೆಯೋಕೆ ಪ್ರಮಾಣ ಇನ್ನು ಜಾಸ್ತಿ ಆಗ್ತದೆ. ಹಾಗಾಗಿ ಮತ್ತೆ ಇನ್ನೊಂದು ಏನಂತಂದ್ರೆ, ಈ ಕಾಲವಲ್ಲದ ಕಾಲದಲ್ಲಿ ಮಳೆ ಬರ್ತಿರೋದ್ರಿಂದ ಅದಕ್ಕೆ ತುಂಬಾ ಸೂಕ್ತವಾದ ವಾತಾವರಣ ಒದಗಿಸ್ಕೊಡ್ತದೆ. ಯಾಕಂತಂದ್ರೆ ತುಂಬಾ ಬಿಸಿಲಿದ್ರೆ ಆ ಶಿಲೀಂಧ್ರದ ಬೆಳವಣಿಗೆ ತುಂಬಾ ಕಡಿಮೆ ಆಗಿರ್ತದೆ. ಆದ್ರೆ ಮಧ್ಯ ಮಧ್ಯ ಜನವರಿನಲ್ಲಿ ಮಳೆ ಬರುವಂತದ್ದು ಅಥವಾ ಮೊದಲೇ ನಾವು ಹೇಳಿದಂಗೆ ಬಿಸಿಲು ಮಳೆ ಈಗ ಮೇ ಅಥವಾ ಜೂನ್ ತಿಂಗಳಲ್ಲಿ ಬರುವಂತದ್ದು ಅದಕ್ಕೆ ತುಂಬಾ ಅನುಕೂಲಕರವಾದ ವಾತಾವರಣ ಸೃಷ್ಟಿಸಿಕೊಡ್ತದೆ. ಅದು ಏನು ಜೂನ್ ನಲ್ಲಿ ಸ್ಟಾರ್ಟ್ ಆಗೋ ಬದಲು ಮೊದಲೇ ಸ್ಟಾರ್ಟ್ ಆಗಿರುತ್ತೆ ಕೊಳೆತ, ಬಟ್ ಜೂನ್ ಜುಲೈನಲ್ಲಿ ಉಲ್ಬಣತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೆ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಈ ಕಣಿವೆ ಪ್ರದೇಶನೂ ಸಾಕಷ್ಟು ಇದೆ, ಅಲ್ಲೂ ಕೂಡ ಕಾಫಿ ಬೆಳೀತಾ ಇದ್ದಾರೆ. ಅಲ್ಲಿ ಸಾಕಷ್ಟು ಈಗ ಒಂದ್ ರೀತಿ ಬಯಲು ಪ್ರದೇಶದಲ್ಲೇ ಮಂಜು ಕವಿದಂತ ವಾತಾವರಣ ಇರುತ್ತೆ ಮಳೆ ನಿಂತ ಮೇಲೆ. ಆ ಒಂದು ಕಣಿವೆ ಪ್ರದೇಶದಲ್ಲೂ ಹೆಚ್ಚಿನ ತೇವಾಂಶ ಇರುತ್ತೆ ಮತ್ತೆ ಒಂದ್ ರೀತಿ ಮಂಜು ಕವಿದಂತ ವಾತಾವರಣ ಇರುತ್ತೆ, ಅಲ್ಲೂ ಕೂಡ ಈ ಕಪ್ಪು ಕೊಳೆ ರೋಗ ಮತ್ತು ತೊಟ್ಟು ಕೊಳೆ ರೋಗ ಹೆಚ್ಚಾಗೋದಕ್ಕೆ ಒಂದು ಅನುಕೂಲಕರ ಅಂಶನ ಅದು. ಹೌದು ಸರ್, ನೀವು ಸರಿಯಾಗಿ ಹೇಳಿದ್ರಿ. ನಾನು ಈಗಾಗಲೇ ಒಂದು ಬಾರಿ ಹೇಳಿದೆ, ಸೂಕ್ತ ವಾತಾವರಣಗಳ ಬಗ್ಗೆ ಹೇಳ್ಬೇಕಾದ್ರೆ ಹೇಳಿ ಸರ್, ಈ ಮಂಜು ಕವಿದ ವಾತಾವರಣ ಇರುತ್ತಲ್ಲ ಸರ್, ಗಿಡದ ಭಾಗಗಳು ಎಲೆ ಮತ್ತೆ ಈ ತೊಟ್ಟು ಕಾಯಿಗೊಂಚಲು ಇದನ್ನ ಒಣಗಲಿಕ್ಕೆ ಅವಕಾಶ ಮಾಡಿಕೊಡಲ್ಲ. ಆವಾಗ ಈ ಶಿಲೀಂಧ್ರಕ್ಕೆ ಏನ್ ಬೇಕಾದಕ್ಕೆ ಮುಖ್ಯವಾಗಿ ತೇವಾಂಶ ಬೇಕು. ತೇವಾಂಶ ಕಂಟಿನ್ಯೂಸ್ ಆಗಿ ಅಂದ್ರೆ ಸತತವಾಗಿ ಇರೋದ್ರಿಂದ ಇದ್ರ ಬೆಳವಣಿಗೆ ಬೇಗನೆ ಆಗ್ಬಿಟ್ಟು ಈ ಕೊಳೆ ಇನ್ನು ಉಲ್ಬಣತೆ ಜಾಸ್ತಿ ಆಗ್ತದೆ ಸರ್. ಅದು ಒಂದು ಕಾರಣ. ಹೌದು ಸರ್. ಈ ರೋಗಗಳಿಂದ ಆಗುವಂತ ಹಾನಿ ಅಥವಾ ನಷ್ಟದ ಪ್ರಮಾಣ ಎಷ್ಟು ಅಂತೀರಿ? ಈ ಕೊಳೆ ರೋಗದ ಹಾನಿ ಬಗ್ಗೆ ಹೇಳ್ಬೇಕಂತಂದ್ರೆ, ಒಂದು ರೈತ ಬಾಂಧವರು ಯಾವುದೇ ರೀತಿಯಾದ ಒಂದು ಅದ್ರ ಬಗ್ಗೆ ನಿರ್ವಹಣೆ ಕ್ರಮಗಳನ್ನ ವಹಿಸದೇ ಇದ್ರೆ ಒಂದು ಗಿಡಕ್ಕೆ 70-80% ವರೆಗೂ ಆಗುವ ಚಾನ್ಸಸ್ ಇರುತ್ತೆ ಸರ್. ಅದು ಯಾವಾಗ ಅಂದ್ರೆ ಏನು ನಿರ್ವಹಣಾ ಕ್ರಮಗಳು ಮುಂಜಾಗ್ರತಾ ಕ್ರಮಗಳು ತಗೊಳ್ದೇ ಇದ್ರೆ ಒಂದು ಗಿಡಕ್ಕೆ. ನೀವು ಒಂದು ತೋಟದ ಬಗ್ಗೆ ಹೇಳ್ಬೇಕಾದ್ರೆ ಒಂದು 15-20% ವರೆಗೂ ಕೂಡ ನಷ್ಟ ಆಗುವ ಸಾಧ್ಯತೆಗಳು ಇರ್ತದೆ ಸರ್. ಅಂದ್ರೆ ಈ ಕಾಯಿಗಳು ಬಿದ್ದು ಹೋಗ್ಬಹುದು, ಎಲೆಗಳು ಬಿದ್ದು ಹೋಗುವಂತದ್ದು, ಆಮೇಲೆ ಆ ಒಂದು ಗಿಡದ ರೆಂಬೆಗಳು ಸಾಯುವಂತಹದ್ದು ಮುಂದಿನ ಹಂತದಲ್ಲಿ ಆಗುವಂತ ಒಂದು ಸಂದರ್ಭಗಳು ಇರ್ತದೆ ಸರ್. ಅಂದ್ರೆ ಇದು ಕೆಲವೊಂದು ಸಂದರ್ಭದಲ್ಲಿ ಸ್ವಾಭಾವಿಕವಾಗಿನೇ ಕಾಫಿನಲ್ಲಿ ಈ ಹಸಿರು ಕಾಯಿಗಳು ಬೀಳೋದನ್ನ ನಾವು ಕೇಳ್ತಾ ಇರ್ತೀವಿ. ಹೌದು ಸರ್. ಅರೇಬಿಕಾದಲ್ಲಿ 8-10%, ರೋಬಸ್ಟಾದಲ್ಲಿ 15-20% ವರ್ಗೂ ಬೀಳೋ ಸಾಧ್ಯತೆ ಇರುತ್ತೆ ಅಂತ ಕೇಳಿದೀವಿ. ಈ ಒಂದು ನಷ್ಟ ಅದನ್ನ ಬಿಟ್ಕೊಂಡು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಆಗುತ್ತೆ, ಅದನ್ನು ಸೇರಿಸಿಕೊಂಡು ಅಂದ್ರೆ ರೈತರಿಗೆ 1/3 ಭಾಗದಷ್ಟು ಕೂಡ ಹಾನಿ ಆಗ್ಬಹುದು ಈ ರೋಗ ಬಂದ್ರೆ. ಅಷ್ಟೊಂದು ನಷ್ಟ ಉಂಟಾಗಬಹುದು ಅಂತ ಆರ್ಥಿಕವಾಗಿ. ಇನ್ನು ಮುಖ್ಯವಾದ ಒಂದು ಅಂಶ ನಮ್ಮ ರೈತ ಬಾಂಧವರ ದೃಷ್ಟಿಯಿಂದ ಅಂದ್ರೆ ಈ ರೋಗಗಳನ್ನ ಗುರುತಿಸೋದು ಹೇಗೆ, ಏನು ಲಕ್ಷಣಗಳನ್ನ ಈ ರೋಗಗಳು ಬಂದಾಗ ನಾವು ಕಾಣಬಹುದು ಅಂತೀರಿ? ಸಾಮಾನ್ಯವಾಗಿ ನಾವು ಈ ಒಂದು ಕೊಳೆ ರೋಗಗಳ ಬಗ್ಗೆ ಹೇಳ್ಬೇಕಾದ್ರೆ 2 ರೀತಿಯಾದ ಮುಖ್ಯವಾದ ಕೊಳೆ ರೋಗಗಳಿವೆ. ಒಂದು ಕಪ್ಪು ಕೊಳೆ ರೋಗ, ಇನ್ನೊಂದು ತೊಟ್ಟು ಕೊಳೆ ರೋಗ ಅಂತ. ಈ ಕಪ್ಪು ಕೊಳೆ ರೋಗ ಅನ್ನೋದು ಒಂದು ಕೊಳೆ ರೋಗ ನಾಕ್ಸಿಯಾ ಅನ್ನೋ ಒಂದು ಶಿಲೀಂಧ್ರದಿಂದ ಬರುವಂತಹದ್ದು. ಇದರಲ್ಲಿ ಏನಾಗುತ್ತೆ ಅಂತಂದ್ರೆ, ಆರಂಭಿಕ ಹಂತದಲ್ಲಿ ಅಂದ್ರೆ ತುಂಬಾ ಮಳೆ ಇದ್ದಾಗ ನೋಡಿದಾಗ ತೊಟ್ಟಿನ ಭಾಗದಲ್ಲಿ ಮತ್ತು ಈ ಎಲೆಯ ಒಂದು ತೊಟ್ಟು ಭಾಗದಲ್ಲಿ, ಕಾಯಿ ಮತ್ತು ತೊಟ್ಟು ಭಾಗದಲ್ಲಿ ನಿಮ್ಗೆ ಬಿಳಿಯದಾದಂತಹ ಶಿಲೀಂಧ್ರಗಳ ಬೆಳವಣಿಗೆ ಕಂಡು ಬರ್ತದೆ. ಮತ್ತೆ ಮುಖ್ಯವಾಗಿ ಎಲೆಯ ಕೆಳಭಾಗದಲ್ಲಿ ಬಿಳಿಯದಾದಂತಹ ಒಂದು ಪೌಡರ್ನಂತಹ ಪುಡಿ ಅಂತ ಶಿಲೀಂಧ್ರಗಳ ಬೆಳವಣಿಗೆ ಕಂಡು ಬರ್ತದೆ. ಅದೇ ರೀತಿಯಲ್ಲಿ ಈ ಒಂದು ರೆಂಬೆಗಳು ಅಥವಾ ನಾವು ರೆಕ್ಕೆಗಳು ಅಂತ ಹೇಳ್ತೀವಿ, ಅದ್ರ ಕೆಳಭಾಗದಲ್ಲೂ ಕೂಡ ಒಂದು ಕಂದು ಬಣ್ಣ ಶಿಲೀಂಧ್ರ ಬೆಳವಣಿಗೆ ಕಂಡು ಬರ್ತದೆ. ಅದು ಮುಂದುವರೆದ ಹಂತದಲ್ಲಿ ಈ ಕಾಯಿಯ ತೊಟ್ಟುಗಳ ಭಾಗ ಕೊಳೆತಾ ಬಂದ್ಬಿಟ್ಟು ನಂತರ ಕಾಯಿಯನ್ನು ಸಂಪೂರ್ಣವಾಗಿ ಆಪೋಷಣ ಮಾಡ್ಕೊಳ್ತವೆ. ಅದೇ ರೀತಿಯಲ್ಲಿ ಈ ಎಲೆ ಕೆಳಭಾಗದಲ್ಲಿ ಏನು ಬಿಳಿಯದಂತ ಪೌಡರ್ಗಳು ನಾವು ಅಂದ್ರೆ ಪುಡಿ ಅಂತ ಒಂದು ರಚನೆ ನೋಡಿರ್ತೀವಿ, ಅಂತ ಎಲೆಗಳು ಕೂಡ ಕಪ್ಪು ಬಣ್ಣಕ್ಕೆ ತಿರುಗಿಬಿಟ್ಟು ಕೊಳ್ತು ಹೋಗ್ಬಿಡ್ತವೆ. ನಂತರದ ಹಂತದಲ್ಲಿ ಕೆಲವೊಂದು ಸಮಯದಲ್ಲಿ ಕಾಯಿಗಳು ಹಾಗೆ ಅಂಟ್ಕೊಂಡಿರ್ತವೆ, ಅದ್ರ ಮೇಲೆ ಬೂಸ್ಟಿನಂತಹ ಒಂದು ಬೆಳವಣಿಗೆಯನ್ನು ಕಂಡು ಬರ್ತದೆ. ಜೊತೆಯಲ್ಲಿ ಕೊಳೆತ ಎಲೆಗಳು ದಾರದಂತಹ ಒಂದು ರಚನೆಯಿಂದ ನೇತಾಡ್ತಿರುವುದು ಕಂಡು ಬರ್ತದೆ. ಇದು ಒಂದು ಮುಖ್ಯವಾದ ಒಂದು ಲಕ್ಷಣ ಸರ್. ಇಂತಹ ಲಕ್ಷಣಗಳು ನೋಡಿದ್ರೆ ನಾವು ಇದು ಕಪ್ಪು ಕೊಳೆ ರೋಗ ಅಂತ ಹೇಳ್ತೇವೆ. ಇನ್ನೂ ಮುಂದುವರೆದ ಹಂತದಲ್ಲಿ ಕಾಯಿಗಳು ಎಲೆಗಳು ಸಂಪೂರ್ಣವಾಗಿ ಉದುರಿ ಆ ಒಂದು ರೆಕ್ಕೆಯ ಭಾಗ ಅಥವಾ ರೆಂಬೆಯ ಭಾಗ ಸಂಪೂರ್ಣವಾಗಿ ಕೊಳೆತು ಒಣಗಿ ಹೋಗುವುದನ್ನು ನಾವು ನೋಡ್ತೇವೆ. ಇನ್ನು ನೀವು ತೊಟ್ಟು ಕೊಳೆ ರೋಗಕ್ಕೆ ಬರುವುದಾದ್ರೆ, ತೊಟ್ಟು ಕೊಳೆ ರೋಗದಲ್ಲಿ ತೊಟ್ಟಿನ ಭಾಗ ಮಾತ್ರ ಸೋಂಕುಂಟಾಗ್ತದೆ, ಆ ರೆಂಬೆಯನ್ನು ಮುಟ್ಟಿದ್ದಂತೆ ಕಾಯಿಗಳು ಉದುರಿ ಹೋಗ್ತದೆ, ಎಲೆಗಳು ಕೂಡ ಉದುರಿ ಹೋಗ್ತದೆ. ಇದು ಕೂಡ ಒಂದು ಕೊಲ್ಟ್ರೋಟ್ರೈಕಮ್ ಎಂಬ ಶಿಲೀಂಧ್ರದಿಂದ ಬರುವಂತ ರೋಗ ಸರ್. ಸಾಧಾರಣವಾಗಿ ವಾತಾವರಣದಲ್ಲಿ ತೇವಾಂಶ ಹೆಚ್ಚಿದ್ದಾಗ ಮಣ್ಣಲ್ಲಿ ಹೆಚ್ಚು ತೇವಾಂಶ ಶಿಲೀಂಧ್ರ ರೋಗಗಳು ಜಾಸ್ತಿ ಕಾಣಿಸಿಕೊಳ್ಳುವಂತೆ ಜಾಸ್ತಿ ಸರ್. ಈಗ ಈ ಕೊಳೆ ರೋಗ ಮತ್ತೆ ತೊಟ್ಟು ಕೊಳೆ ರೋಗದಿಂದ ಎಲೆಗಳು ಬಿದ್ದು ಹೋಗ್ತವೆ ಮತ್ತೆ ಕಾಯಿಗಳು ಕೂಡ ಬಿದ್ದು ಹೋಗ್ತವೆ. ಆದ್ರೆ ಸ್ವಾಭಾವಿಕವಾಗೇನೆ ಈ ಹಸಿರು ಕಾಯಿಗಳು ಬೆಳೆಯುವಂತ ಸಾಧ್ಯತೆ ಇರುತ್ತೆ ಅಂತ ನಾವು ಈಗಾಗಲೇ ಮಾತಾಡಿದ್ವಿ. ಹೌದು ಸರ್. ಕಾಫಿ ಬೆಳೆನಲ್ಲಿ ಇದಕ್ಕೆ ಏನು ಕಾರಣಗಳಿರ್ಬೋದು ಅಂತೀರಿ? ಸರ್, ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ, ಈ ಮಳೆಗಾಲದಲ್ಲಿ ಸತತವಾಗಿ ಮಳೆ ಆದಾಗ, ದಿನ 1-3 ಇಂಚು ಅಥವಾ ಹೆಚ್ಚಿನದಾಗಿ ಕಂಟಿನ್ಯೂಸ್ ಆಗಿ ಮಳೆ ಆದಾಗ ಮಣ್ಣಿನಲ್ಲಿ ತೇವಾಂಶ ಜಾಸ್ತಿ ಆಗ್ತದೆ. ನೀರು ನಿಲ್ಲುವಂತ ಸಂದರ್ಭ ಇತ್ತು ಅಥವಾ ಇನ್ನೂ ಹೆಚ್ಚು ತೇವಾಂಶ ಆಯ್ತು ಅಂತಂದ್ರೆ, ತುಂಬಾ ತಣ್ಣನೆಯ ವಾತಾವರಣ ಇದ್ದಾಗ ಗಿಡದಲ್ಲಿ ಒಂದು ಹಾರ್ಮೋನಿನ ವ್ಯತ್ಯಾಸ ಉಂಟಾಗ್ತದೆ. ಆಗ ಕೆಲವೊಂದು ಪೋಷಕಾಂಶಗಳನ್ನ ಮಣ್ಣಿನ ತಗೊಂಡ್ಲಿಕ್ಕೆ ಗಿಡಕ್ಕೆ ಸಾಧ್ಯವಾಗೋದಿಲ್ಲ. ಅಂತ ಸಂದರ್ಭದಲ್ಲಿ ಗಿಡವು ತನ್ನ ಒಂದು ರಕ್ಷಣೆಗೋಸ್ಕರ ಕೆಲವೊಂದಷ್ಟು ಹೆಚ್ಚಿನದಾಗಿ ಕಚ್ಚಿರುವಂಥ ಕಾಯಿಗಳಿದ್ದ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಕಾಯಿಗಳನ್ನು ಎಲೆಗಳನ್ನ ಉದುರಿಸ್ಕೊಂಡು ಬಿಟ್ಟು ಅಂದರೆ ಕೆಳಗೆ ಬಿಟ್ಟುಬಿಟ್ಟು ತನ್ನ ರಕ್ಷಣೆ ಮಾಡಿಕೊಳ್ಳುತ್ತದೆ. ಇದು ಒಂದು ಮುಖ್ಯ ಕಾರಣ ಸರ್. ಇದರಲ್ಲಿ ಮುಖ್ಯವಾಗಿ ಈ ವಾತಾವರಣದ ಬದಲಾವಣೆ ಅಂದರೆ ವಾತಾವರಣದಲ್ಲಿ ಆಗುವ ಬದಲಾವಣೆಯಿಂದ ಗಿಡದಲ್ಲಿ ಈ ಥರ ಒಂದು ಲಕ್ಷಣಗಳು ಕಂಡು ಬರ್ತವೆ ಸರ್. ಈ ಒಂದು ನಿರ್ವಹಣಾ ಕ್ರಮಗಳಿಗೆ ಬಂದರೆ ಮುಂಜಾಗ್ರತೆ ವಹಿಸೋದು ಬಹಳ ಮುಖ್ಯ. ಹೌದು ಸರ್. ಈ ಕಾಫಿ ಕಪ್ಪು ಕೊಳೆ ರೋಗ ಮತ್ತು ತೊಟ್ಟು ಕೊಳೆ ರೋಗಗಳ ಒಂದು ನಿರ್ವಹಣೆಗೆ ಏನೇನು ಮುಂಜಾಗ್ರತೆ ಕ್ರಮಗಳನ್ನು ವಹಿಸಿದರೆ ನಾವು ಈ ನಷ್ಟದ ಪ್ರಮಾಣವನ್ನು ಕಡಿಮೆ ಮಾಡ್ಕೋಬೋದು ಅಂತೀರಿ ಸರ್? ಯಾವುದೇ ಒಂದು ಸಸ್ಯಗಳಲ್ಲಿರ್ಬೋದು, ಯಾವುದೇ ಬೆಳೆಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ವಹಿಸೋದು ತುಂಬ ಮುಖ್ಯ ಸರ್. ಯಾಕೆ ಅಂತಂದರೆ ನಾವು ಮುಂಜಾಗ್ರತೆ ಕ್ರಮಗಳನ್ನು ವಹಿಸಿದರೆ ಬರೋ ರೋಗಗಳನ್ನು ಕೂಡ ತಡೆದ್ಬಿಡ್ಬೋದು. 70-80% ಅಷ್ಟು ಕೂಡ ರೋಗಗಳನ್ನ ನಾವು ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಈಗ ನಾವು ಕೊಳೆ ರೋಗಗಳ ಬಗ್ಗೆ, ಅದು ತೊಟ್ಟು ಕೊಳೆ ರೋಗ ಇರ್ಬೋದು, ಕಪ್ಪು ಕೊಳೆ ರೋಗ ಇರ್ಬೋದು, ಅದ್ರ ಬಗ್ಗೆ ನಾವು ಮುಂಜಾಗ್ರತೆ ಕ್ರಮಗಳನ್ನು ಹೇಳಬೇಕಂತಂದರೆ, ಈಗ ನಾವು ಮಳೆಗಾಲ ಆರಂಭ ಆಗಲಿಕ್ಕಿಂತ ಮುಂಚೆನೇ ಚೆನ್ನಾಗಿ ನಾವು ಏನು ಮರಕಪಾತ ಅಥವಾ ಮರಕಸಿ ಮಾಡುವಂಥದ್ದು, ಆಮೇಲೆ ಗಿಡಕಸಿ ಮಾಡಿ ನಾವು ನೆತ್ತಿ ಬಿಡಿಸೋದು ಅಥವಾ ಅರ್ಧ ಅಡಿ ಬಿಡಿಸೋದು ಅಂತ ಹೇಳ್ತೀವಿ, ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಆ ಗಿಡದ ಮೇಲೆ ಬಿದ್ದಿರುವಂಥ ನೆರಳಿನ ಮರದ ಎಲೆಗಳನ್ನೆಲ್ಲ ಕ್ಲೀನ್ ಮಾಡಬೇಕು. ನೀವು ಯಾಕೆ ಅಂತ ಕೇಳಿದರೆ, ಆ ಶಿಲೀಂಧ್ರವು ಆ ನೆರಳಿನ ಮರದ ಕೊಳೆತ ಎಲೆಗಳ ಮೇಲೆ ಕೂಡ ಬದುಕುವಂಥ ಸಾಧ್ಯತೆ ಇರ್ತದೆ. ಅದರಿಂದನೂ ಕೂಡ ಮುಂದೆ ಸೋಂಕು ಉಂಟಾಗ್ತದೆ. ಅದರಿಂದ ನಾವು ಗಿಡಗಳನ್ನ ಸ್ವಚ್ಛಗೊಳಿಸಿ ಇಟ್ಕೊಬೇಕು. ಇದಾದ ನಂತರ 1% ಬೋಡೋ ಮಿಶ್ರಣ ಅಂತ ಹೇಳ್ತೀವಿ, ಈ ಒಂದು ಬೋಡೋ ಮಿಶ್ರಣವನ್ನು ತಯಾರು ಮಾಡಿಬಿಟ್ಟು ಮಳೆಗಾಲಕ್ಕಿಂತ ಮುಂಚೆ ಈ ಕಾಯಿಗಳು ಬಲಿಯುವ ಹಂತದಲ್ಲಿ ತುಂಬ ದೊಡ್ಡಾದ ನಂತರ ಸ್ವಲ್ಪ ಬಲಿತ ಮೇಲೆ ಅದನ್ನು ಕಾಯಿಗೊಂಚಲುಗಳ ಮೇಲೆ ಎಲೆಯ ಕೆಳಭಾಗ, ಎಲೆಯ ಮೇಲ್ಭಾಗ ಇದೇ ರೀತಿಯಲ್ಲಿ ಗಿಡವನ್ನು ಸಂಪೂರ್ಣವಾಗಿ ಆವರಿಸುವಂತೆ ಸಿಂಪರಣೆ ಮಾಡಬೇಕು. ಕೆಲವೊಂದು ಬಾರಿ ರೈತರು ಕೇವಲ ಎಲೆ ಮೇಲ್ಭಾಗ ಅಷ್ಟೇ ಕವರ್ ಮಾಡ್ತಾರೆ, ಆದರೆ ನಾವು ಅದರಲ್ಲಿ ಒಂದು ಮುಖ್ಯವಾದ ಅಂಶವನ್ನು ಗಮನಿಸಬೇಕಂದ್ರೆ ಎಲೆ ಕೆಳಭಾಗನೂ ಹೊಡಿಬೇಕು, ಆ ರೆಕ್ಕೆಗಳ ಕೆಳಭಾಗನೂ ಕೂಡ ನಾವು ಸಿಂಪರಣೆ ಮಾಡಬೇಕಾಗುತ್ತೆ. ಯಾಕೆ ಅಂತಂದರೆ ಈ ಶಿಲೀಂಧ್ರ ಕೆಳಭಾಗದಲ್ಲೂ ಕೂಡ ಬೆಳೀತಾ ಇರ್ತದೆ, ಹಾಗಾಗಿ ಕೆಳಭಾಗ, ಎಲೆಯ ಕೆಳಭಾಗ, ಎಲೆಯ ಮೇಲ್ಭಾಗ ಮತ್ತು ಗೊಂಚಲುಗಳು ಸಂಪೂರ್ಣವಾಗಿ ಒದ್ದೆ ಆಗುವಂತೆ ಹೊಡಿಬೇಕು. ನಾವು ಹೊಡೆದಿರುವಂಥ ಈ ಔಷಧ ಗೊಂಚಲಿನ ಒಳಭಾಗಕ್ಕೆ ಹೋಗಬೇಕು, ಅದು ತುಂಬ ಮುಖ್ಯ. ಯಾಕೆಂತಂದರೆ ಅಲ್ಲಿ ಸೋಂಕು ಉಂಟಾಗೋದು ಗೊಂಚಲಿನ ಒಳಗಡೆಗೆ. ಈ ರೀತಿಯಾದ ಒಂದು ಸಿಂಪರಣೆ ಮಾಡೋದ್ರಿಂದ, ಮುಂಜಾಗ್ರತೆ ಕ್ರಮಗಳನ್ನು ಮಾಡೋದ್ರಿಂದ ಹೆಚ್ಚಿನ ಒಂದು ನಷ್ಟವನ್ನು ತಪ್ಪಿಸಲು ಸಹಾಯ ಆಗ್ತದೆ. ಹಾಗಾಗಿ ಬೋಡೋ ಮಿಶ್ರಣ ಸಿಂಪರಣೆ ತುಂಬ ಮುಖ್ಯವಾಗಿರ್ತದೆ. ಅದೇ ರೀತಿಯಲ್ಲಿ ನೀವು ಮಳೆಗಾಲ ಆರಂಭವಾಗಲಿಕ್ಕಿಂತ ಮುಂಚೆ ನಾವು ಏನು ಬಸಿಗಾಲುವೆಗಳಿರುವಂತಹದ್ದಿರ್ಬೋದು ಅಥವಾ ಈ ತೊಟ್ಟಿಲು ಗುಂಡಿಗಳನ್ನು ಅವನ್ನೆಲ್ಲ ಸ್ವಚ್ಛ ಮಾಡಿ ಇಟ್ಕೊಬೇಕು. ಜಾಸ್ತಿ ತೋಟದಲ್ಲಿ ನೀರು ನಿಲ್ಲದಂತೆ ನೋಡ್ಕೊಬೇಕಾಗ್ತದೆ. ನೀರು ನಿಂತಂತೆ ತೇವಾಂಶ ಜಾಸ್ತಿಯಾಗಿ ನಿಮಗೆ ಹೆಸರುಕಾಯಿ ಉದುರೋದಿರ್ಬೋದು ಅಥವಾ ನಮ್ಮ ಕೊಳೆ ರೋಗಗಳಿರ್ಬೋದು, ಇವುಗಳ ಉಲ್ಬಣತೆ ಜಾಸ್ತಿ ಆಗ್ತದೆ. ಅಂದ್ರೆ ಈ ಬಸಿಗಾಲು ವ್ಯವಸ್ಥೆಯನ್ನ ನಾವು ಸುಸ್ಥಿತವಾಗಿ ಇಟ್ಕೋಬೇಕಾಗುತ್ತೆ. ಇದು ನಾವು ವಹಿಸಬೇಕಾದಂಥ ಒಂದು ಮುಂಜಾಗ್ರತೆ ಕ್ರಮಗಳು ಅಂತ ಹೇಳಿವಿ. ಮತ್ತು ಕೊಡಗು ಜಿಲ್ಲೆ ಮತ್ತು ಕೆಲವೊಂದು ಕಾಫಿ ಬೆಳೆಯುವ ಪ್ರದೇಶದಲ್ಲಿ ಈ ಸಿಲ್ವರ್ ಓಕ್ ಮರಗಳನ್ನು ಬೆಳೆದಿದ್ದಾರೆ ಅಂತ ಒಂದು ನಾವು ನೋಡ್ತೀವಿ ಸಾಧಾರಣವಾಗಿ. ಮತ್ತು ಅವುಗಳ ಎಲೆಗಳು, ಸಣ್ಣ ರೆಂಬೆಗಳು ಈ ಕಾಫಿ ಗಿಡಗಳ ಮೇಲೆ ಬಿದ್ದು ಅಲ್ಲೇ ಅವು ನೇತಾಡ್ತಾ ಇರ್ತವೆ ಅಂತಲೂ ನಾವು ಕೇಳ್ತಾ ಇರ್ತೀವಿ. ಇದರಿಂದನೂ ಒಂದು ರೀತಿ ಅಲ್ಲಿ ತೇವಾಂಶ ಹೆಚ್ಚಾಗೋದಕ್ಕೆ ಕಾರಣ ಆಗಿ ಈ ರೋಗಗಳು ಬರೋ ಸಾಧ್ಯತೆಯೂ ಇದೆ ಅಂತ ಕೇಳಿದ್ವಿ. ಇದು ಎಷ್ಟು ಮಟ್ಟಿಗೆ ಸರಿ ಅಂತೀರಿ? ಹೌದು ಸರ್, ನೀವು ತುಂಬಾ ಒಳ್ಳೆಯ ಒಂದು ಪ್ರಮುಖ ಪ್ರಶ್ನೆನೇ ಕೇಳಿದ್ದೀರಿ. ಯಾಕೆ ಅಂತಂದ್ರೆ ರೈತರುಗಳು ಸಾಮಾನ್ಯವಾಗಿ ಏನು ಕಾಡು ಮರಗಳಲ್ಲಿ ಅಲ್ಲದೇನೆ ಈ ಸಿಲ್ವರ್ ವರ್ಕ್ ನಂತಹ ನೆರಳಿನ ಮರಗಳನ್ನು ಕೂಡ ಬೆಳೆಸಿರ್ತಾರೆ. ಈ ಸಿಲ್ವರ್ ವರ್ಕ್ ಮರದಿಂದ ಬೀಳುವಂತ ಎಲೆಗಳು ತುಂಬಾ ಗಟ್ಟಿಯಾಗಿದ್ದು ಅವು ಈ ಕಾಫಿ ಗಿಡದ ಮೇಲೆ ಬಿದ್ದಂತೆ ಅವು ಹಾಗೆ ಉಳ್ಕೊಂಡ್ಬಿಡ್ತದೆ, ತುಂಬಾ ದಿನಗಳ ಒಳಗೆ ಉಳ್ಕೊಂಡ್ಬಿಡ್ತದೆ. ಈ ಮಳೆಗಾಲ ಬಂದಾಗ ನಾವು ಅದನ್ನ ಕ್ಲೀನ್ ಮಾಡಲಿಲ್ಲ ಅಂದಾಗ ಅದಲ್ಲೇ ಗಿಡದ ಮೇಲೆ ಕೊಳೆಯಲಾರಂಭಿಸ್ತದೆ. ಅದರಿಂದ ಏನಾಗುತ್ತೆ ಅಂದ್ರೆ ಒಂದು ಮ್ಯಾಟ್ ತರ, ಅಂದ್ರೆ ಒಂದು ದಪ್ಪದಾದ ಹೊದಿಕೆ ಅಥವಾ ಚಾಪೆ ತರ ಗಿಡದ ಮೇಲೆ ಉಳ್ಕೊಳ್ತದೆ. ಈ ಒಂದು ಶಿಲೀಂಧ್ರಕ್ಕೆ ಯಾವುದೇ ಒಂದು ಕೊಳೆಯುವಂತಹ ಒಂದು ಪದಾರ್ಥ ವಸ್ತು ಸಿಕ್ಕಿದ್ರೂ ಅದ್ರ ಮೇಲೆ ಬೆಳ್ಕೊಳ್ತಿರತ್ತೆ. ಅದಲ್ಲದೇನೆ ಈ ಗಿಡದ ಮೇಲೆ ಈ ಎಲೆಯ ಹೊದಿಕೆ ಇರೋದ್ರಿಂದ ಅದ್ರ ತೇವಾಂಶ ಕಡಿಮೆ ಆಗಲ್ಲ, ತೇವಾಂಶ ಮಳೆ ಬಂದಂಗೂ ಜಾಸ್ತಿ ಆಗ್ತಾ ಇರತ್ತೆ. ಈ ತೇವಾಂಶ ಜಾಸ್ತಿ ಆದಂಗೂ ಶಿಲೀಂಧ್ರ ಜಾಸ್ತಿ ಆಗಿಬಿಟ್ಟು ಈ ಕೊಳೆ ರೋಗದ ಉಲ್ಬಣತೆ ಜಾಸ್ತಿ ಆಗ್ತದೆ. ಹಾಗಾಗಿ ಸಿಲ್ವರ್ ಮರದ ಬೀಳುವಂಥ ಎಲೆಗಳನ್ನ ಸಂಪೂರ್ಣವಾಗಿ ಆದಷ್ಟು ಮಟ್ಟಿಗೆ ನಾವು ಅದನ್ನು ಸ್ವಚ್ಛಗೊಳಿಸಬೇಕು ಗಿಡದಿಂದ. ಈ ಒಂದು ಸಂದರ್ಭದಲ್ಲಿ ನಾವು ಈ ಕಪ್ಪು ಕೊಳೆ ರೋಗ ಆಗುತ್ತೆ ಅಥವಾ ಈ ತೊಟ್ಟು ಕೊಳೆಯ ರೋಗ ಆಯಿತು, ಇವುಗಳ ವಿರುದ್ಧವಾಗಿ ಯಾವ ರೀತಿಯ ಒಂದು ನಿಯಂತ್ರಣ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ, ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ? ನಾವು ಈಗ ಮಳೆ ಜಾಸ್ತಿ ಆಗಿರೋದ್ರಿಂದ ಈ ಬಸಿಗಾಲುವೆಗಳು ಎಲ್ಲರೂ ನೀರು ನಿಲ್ಲುವಂಥ ಜಾಗಗಳಿದ್ರೆ ಅದನ್ನೆಲ್ಲ ಸ್ವಚ್ಛಗೊಳಿಸ್ಬಿಟ್ಟು ಕ್ಲೀನ್ ಮಾಡಬೇಕು, ನೀರು ನಿಲ್ಲದಂತೆ ನೋಡ್ಕೊಬೇಕು, ತೇವಾಂಶ ಕಡಿಮೆ ಆಗುವಂತೆ ಆದಷ್ಟು ನಾವು ಪ್ರಯತ್ನಗಳನ್ನ ಮಾಡಬೇಕಾಗ್ತದೆ. ಕೆಲವೊಂದು ಬಾರಿ ಹಸಿರು ಕಾಯಿಗಳು ಮಾತ್ರ ಬೀಳ್ತಾ ಇರ್ತವೆ, ಅಂಥ ಸಂದರ್ಭದಲ್ಲಿ ಈ ಒಂದು ತೇವಾಂಶ ಜಾಸ್ತಿ ಇರೋದ್ರಿಂದ ಒಂದು ಕಾರಣದಿಂದ ಈ ಒಂದು ರೀತಿಯಾದಂಥ ಹಸಿರು ಕಾಯಿಗಳು ಉದುರೋದು ಕಂಡು ಬರ್ತದೆ. ಅಂತ ಸಂದರ್ಭಗಳಲ್ಲಿ ನಾವು ಕೊಳತ ಎಲೆಗಳು ಗಿಡದ ಬುಡಭಾಗದಲ್ಲಿ ಇರ್ತಾವಲ್ಲ ಅದನ್ನೆಲ್ಲ ನಾಲ್ಕು ಗಿಡಗಳ ಮಧ್ಯಕ್ಕೆ ರಾಶಿ ಮಾಡಬೇಕಾಗತ್ತೆ. ರಾಶಿ ಮಾಡಿದ ನಂತರ ಒಂದು ಎಕರೆಗೆ ಒಂದು ಚೀಲ ಯೂರಿಯಾ ಅಥವಾ ಎರಡು ಚೀಲ ಅಮೋನಿಯಂ ಸಲ್ಫೇಟ್ ಜೊತೆಗೆ 25 kg MOP ಅಥವಾ ಮ್ಯೂರೇಟ್ ಆಫ್ ಪೊಟ್ಯಾಷನ್ನು ಸೇರಿಸಿ ಗಿಡದ ಬೇರುಗಳಿಗೆ ತಾಗುವಂತೆ ಎರಚಬೇಕಾಗ್ತದೆ. ಅದಕ್ಕಿಂತ ಮೊದಲು ಈ ಗಿಡದ ಏನು ಬುಡಭಾಗದಲ್ಲಿ ಬಿದ್ದಿರುವಂತಹ ಗಿಡದ ಎಲೆಗಳನ್ನು ಸ್ವಚ್ಛಗೊಳಿಸಿ ಮಧ್ಯಭಾಗಕ್ಕೆ ರಾಶಿ ಮಾಡಬೇಕು. ಆವಾಗ ಏನಾಗುತ್ತೆ ಅಂತಂದರೆ ಈ ತೇವಾಂಶ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ನಂತರ ನೀವು ಈ ಯೂರಿಯಾ ಮತ್ತು MOP ಮಿಶ್ರಣವನ್ನು ಗಿಡದ ಬುಡಭಾಗಕ್ಕೆ ಅಂದರೆ ಬೇರಿನ ಭಾಗಕ್ಕೆ ಹಾಕ್ಬೋದು. ಈ ಬೇರಿನ ಭಾಗಕ್ಕೆ ಹಾಕೋದ್ರಿಂದ ಬೇರೆ ಏನು ತುಂಬ ತೇವಾಂಶದಿಂದ ವಾತಾವರಣದ ಕೂಡಿರೋದ್ರಿಂದ ಅವುಗಳ ಒಂದು ಶಕ್ತಿಯನ್ನು ಕಳ್ಕೊಂಡಿರ್ತವೆ. ನಿಯಂತ್ರಣಕ್ಕೂ ಅದನ್ನು ಬಳಸ್ಕೋಬಹುದಾ? ನಿಯಂತ್ರಣಕ್ಕೆ ಅದನ್ನು ಬಳಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಸರ್. ಯಾಕಂತಂದ್ರೆ ನಾವು ನಿಯಂತ್ರಣಕ್ಕೆ ಈಗ ಬೋರ್ಡೋ ಮಿಶ್ರಣ ನಾವು ಒಂದು ಕಾಂಟ್ಯಾಕ್ಟ್ ಫಂಜಿಸೈಡ್ ಅಂತ ಹೇಳ್ತೀವಿ, ಸಂಪರ್ಕ ಶಿಲೀಂದ್ರನಾಶಕ. ಹಾ, ಸಂಪರ್ಕ ಶಿಲೀಂದ್ರನಾಶಕ. ಅದರಿಂದ ನಾವು ಈಗ ಈ ಹಂತದಲ್ಲಿ ಈ ಮಳೆಗಾಲದ ಮಧ್ಯಭಾಗದ ಹಂತದಲ್ಲಿ ನಾವು ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾವೇನಿದ್ರು ಅಂತರ್ವ್ಯಾಪಿ ಶಿಲೀಂದ್ರನಾಶಕಗಳು ಅಂತ ಹೇಳ್ತೇವೆ, ಅದನ್ನು ಬಳಸೋದ್ರಿಂದ ಮಾತ್ರ ಸಾಧ್ಯವಾಗ್ತದೆ. ನಾವು ಈಗ ಸದ್ಯದಲ್ಲಿ ಏನಿದೆ, ಎಲ್ಲಾ ತೋಟಗಳಲ್ಲಿ ಕೊಳೆ ಬಂದಿರುತ್ತೆ ಹೆಚ್ಚಿನ ಪ್ರಮಾಣದಲ್ಲಿ. ನಾವು ಕೆಲವೊಂದು ಗಿಡದಲ್ಲಿ ನೋಡಿರ್ತೀವಿ ಕೊಳೆ ಬಂದಿರೋದು. ಅಂತಹ ಸಂದರ್ಭದಲ್ಲಿ ಆ ಕೊಳೆ ಬಂದಿರುವಂತಹ ಕಾಯಿಗಳನ್ನು ಎಲೆಗಳನ್ನು ಸಂಗ್ರಹಿಸಿ ಒಂದು ಗುಂಡಿಯನ್ನು ತೆಗೆದು ಅದರಲ್ಲಿ ಹಾಕ್ಬಿಟ್ಟು ಹೂಳ್ಬೇಕಾಗ್ತದೆ. ಕೆಲವೊಂದು ರೈತರಿಗೆ ಕೇಳ್ತಾರೆ, ಸರಿ ಸ್ವಲ್ಪ ಕಷ್ಟ ಆಗತ್ತೆ ನಮಗೆ, ಏನು ನಮಗೆ ಲೇಬರ್ ಸಮಸ್ಯೆ ಅಥವಾ ಕೂಲಿ ಕಾರ್ಮಿಕರ ಸಮಸ್ಯೆ ಇದೆ, ಬಿಡಿಸ್ಲಿಕ್ಕೆ ಕಷ್ಟ ಆಗತ್ತೆ ಅಂತ. ಆದರೆ ನಾವು ಬಿಡಿಸ್ಲಿಲ್ಲ ಅಂದರೆ ಸಮಸ್ಯೆ ಏನಾಗ್ತದೆ ಅಂತಂದರೆ, ಈ ಶಿಲೀಂದ್ರ ಅಲ್ಲೇ ಉಳ್ಕೊಂಡಿರುತ್ತೆ, ಒಣಗಿದ ಕಾಯಿ ಮತ್ತು ಎಲೆಗಳಲ್ಲಿ ಉಳ್ಕೊಂಡಿರುತ್ತೆ. ಅದು ಹಾಗೆ ಮಣ್ಣಿಗೆ ಬೀತಂದ್ರೆ ಮಣ್ಣಿನಲ್ಲೂ ಕೂಡ ಉಳ್ಕೊಂಡ್ಬಿಟ್ಟು ಮುಂದಿನ ಮಳೆಗಾಲದಲ್ಲಿ ಮತ್ತೆ ಅದು ಪುನಶ್ಚೇತನಗೊಂಡ್ಬಿಟ್ಟು ಮತ್ತೆ ಸೋಂಕನ್ನು ಉಂಟು ಮಾಡುತ್ತದೆ. ಹಾಗಾಗಿ ಮೊದಲನೆಯದಾಗಿ ನಾವು ಆಗಿರುವಂಥ ಗಿಡಗಳನ್ನು ಆದಷ್ಟು ಸ್ವಚ್ಛಗೊಳಿಸಬೇಕು. ಸ್ವಚ್ಛಗೊಳಿಸ್ಬಿಟ್ಟು ನಂತರ ನಾವು ಶಿಲೀಂದ್ರ ನಾಶಕವನ್ನು ಸಿಂಪರಣೆ ಮಾಡಬೇಕು. ಈ ಶಿಲೀಂದ್ರ ನಾಶಕ ಸಿಂಪರಣೆ ಮಾಡಬೇಕಾದ್ರೆ ನಮಗೆ ಒಂದು ಮಳೆಯ ಸ್ವಲ್ಪ ಬಿಡುವು ಇರಬೇಕು. ಬಿಡುವಿನ ಕಾಲದಲ್ಲಿ ಮಾತ್ರ ಮಾಡಬೇಕು. ಒಂದು ಕನಿಷ್ಠ ಅಂದ್ರೆ ಒಂದು 2-3 ಗಂಟೆ ಆದರೂ ಬಿಡುವು ಇರಬೇಕು. ನಾವೀಗ ಮುಖ್ಯವಾಗಿ ಶಿಲೀಂದ್ರ ನಾಶಕಗಳ ಬಳಕೆ ಬಗ್ಗೆ ಹೇಳಬೇಕು ಅಂತಂದ್ರೆ, ಈ ಟೆಬ್ಯುಕೋನೋಸೋಲ್ 38.39% SC ಅಂತ ಬರುತ್ತೆ. ಅದನ್ನು 200 ml ಪ್ರತಿ 200 L ನೀರಿಗೆ ಅಥವಾ ಬ್ಯಾರೆಲ್ ನೀರಿಗೆ ಜೊತೆಯಲ್ಲಿ ಒಂದು 50 ml ಪ್ಲಾನೋಫಿಕ್ಸ್ ಅಂತ ಬರ್ತಿದೆ. ಅದು ಒಂದು ಹಾರ್ಮೋನ್, ಅದು ನಿಮಗೆ ಹಸಿರುಕಾಯಿ ಬೀಳದಂತೆ ತಡೀತದೆ. ಅದ್ರ ಜೊತೆಗೆ 1 kg ಪೊಟ್ಯಾಷಿಯಂ ನೈಟ್ರೇಟ್ ಅಥವಾ 13:0:45 ಅಂತ ಸಿಗತ್ತೆ. ಅದನ್ನು ಮಿಶ್ರಣ ಮಾಡಿ ಜೊತೆಯಲ್ಲಿ ಒಂದು ಅಂಟು ದ್ರಾವಣವನ್ನು ಸೇರಿಸ್ಬಿಟ್ಟು ರೋಗ ಬಾಧಿತ ಗಿಡಗಳು ಹಾಗೂ ಅದರ ಪಕ್ಕದ ಗಿಡಗಳಿಗೆ ಸಿಂಪರಣೆ ಮಾಡಬೇಕು. ಆ ಸಿಂಪರಣೆ ಮಾಡಬೇಕಾದ್ರೆ ಏನು ನಾವು ಗಮನ ವಹಿಸಬೇಕು ಅಂತಂದರೆ, ಶಿಲೀಂದ್ರನಾಶಕ ದ್ರಾವಣ ಎಲ್ಲಿ ಸೋಂಕಿತ ಎಲೆಗಳು ಎಲೆಯ ಕೆಳಭಾಗ ಎಲೆಯ ಮೇಲ್ಭಾಗ ಹಾಗೂ ಈ ಒಂದು ಕಣ್ಣಿನ ಕಾಯಿ ಗೊಂಚಲುಗಳಿಗೆ ಸಂಪೂರ್ಣವಾಗಿ ತಗುಲುವಂತೆ ಅಥವಾ ಒದ್ದೆಯಾಗುವಂತೆ ನಾವು ಆ ಗಿಡವನ್ನು ಸಂಪೂರ್ಣವಾಗಿ ಆವರಿಸುವಂತೆ ಸಿಂಪರಣೆ ಮಾಡಬೇಕಾಗ್ತದೆ. ಟೆಬಿಕೋನೋಸೋಲ್ ಎನ್ನುವಂಥ ಒಂದು ಶಿಲೀಂದ್ರನಾಶಕವನ್ನು ನಾವು ಬಳಸ್ಕೊಬೋದು ಸರ್. ಅದು ಕೆಲವೊಂದಷ್ಟು ಕಾಂಬಿನೇಷನ್ಲಿ ಬರ್ತದೆ, ಬಟ್ ಅದ್ರ ಬಗ್ಗೆ ಅದನ್ನು ನಾವು ಬಳಕೆ ಮಾಡಬಾರ್ದು. ಏಕ ಟೆಬಿಕೋನೋಸೋಲ್ 38.39% SC ಅಂತ ಬರುತ್ತೆ. ಅದನ್ನು ನಿಗದಿತ ಪ್ರಮಾಣದಲ್ಲಿ ನಾನು ಈಗಾಗಲೇ ತಿಳಿಸಿರುವಂತೆ 200 ml ಪ್ರತಿ 200 L ನೀರಿಗೆ ಹಾಕಿ ಸಿಂಪರಣೆ ಮಾಡಬೇಕು. ಜೊತೆಗೆ ಪ್ಲಾನೋಫಿಕ್ಸ್ ಮತ್ತೆ ಪೊಟಾಷಿಯಂ ನೈಟ್ರೇಟ್ ಅದನ್ನು ಕೂಡ ಬಳಸ್ಕೋಬಹುದು. ಪ್ಲಾನೋಫಿಕ್ಸ್ ಸಸ್ಯ ಪ್ರಚೋದಕ, ಈ ಕಾಯಿಗಳು ಬಿಗಿಯಾಗಿ ಇಟ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ, ಕಾಯಿಗಳ ಬೆಳವಣಿಗೆಗೂ ಅನುಕೂಲ ಮಾಡಿಕೊಡುತ್ತೆ. ಪೊಟಾಷಿಯಂ ನೈಟ್ರೇಟ್ ನಲ್ಲಿ ಪೊಟಾಷ್ ಅಂಶ ಇರುತ್ತೆ ಮತ್ತು ಸಾರ್ವಜನಿಕ ಅಂಶ ಇರುತ್ತೆ. ಅದೊಂದು ರೀತಿ ಎಲೆ ಸಿಂಪರಣೆ ಆದಂಗೆ ಆಗುತ್ತೆ. ಹೌದು ಸರ್, ಅದರಲ್ಲಿ ಪೊಟಾಷ್ ಅಂಶ ನಿಮಗೆ ರೋಗ ನಿರೋಧಕ್ಕೆ ಜಾಸ್ತಿ ಮಾಡ್ತದೆ. ಇನ್ನು ರೋಗ ಬರದಂತೆ ತಡೆಗಟ್ಟುತ್ತದೆ. ಸಾರ್ವಜನಿಕ ಒಂದು ರೀತಿ ಗಿಡಗಳಿಗೆ ಪುನಶ್ಚೇತನ ಕೊಡುತ್ತೆ, ಎಲೆಗಳಿಗೆ. ಹೌದು ಸರ್, ಎಲೆಗಳಿಗೆ ಕಾಯಿಗಳಿಗೆ. ಹೌದು, ಇದೆಲ್ಲದಕ್ಕೂ ಈ ಒಂದು ಕ್ರಮವನ್ನು ನಮ್ಮ ರೈತ ಬಾಂಧವರು ಅನುಸರಿಸಬೇಕು. ಅದಕ್ಕಿಂತ ಮುಂಚೆ ತೋಟದ ಸ್ವಚ್ಛತೆ, ಗಿಡದ ಸ್ವಚ್ಛತೆಯನ್ನು ಮಾಡ್ಕೋಬೇಕು. ಜೊತೆಗೆ ನೆತ್ತಿ ಬಿಡಿಸೋದು, ಕಂಬ ಚಿಗುರು ತೆಗೆಯೋದು, ಮತ್ತೆ ಅಡ್ಡದಡ್ಡಿ ಬೆಳೆದಿರುವಂತಹ ಸಣ್ಣ ರೆಂಬೆಗಳನ್ನು ತೆಗೆಯೋದು, ಈ ರೀತಿ ಮಾಡಿ ಗಿಡದಲ್ಲಿ ಚೆನ್ನಾಗಿ ಗಾಳಿ ಆಡಿಯೋ ರೀತಿಯಲ್ಲಿ ಮಾಡಬೇಕು. ಮಾಡ್ಕೊಬೇಕು, ಅದರಿಂದನೂ ಶಿಲೀಂಧ್ರದ ಹಾವಳಿ ಸಾಕಷ್ಟು ಕಡಿಮೆ ಆಗ್ತದೆ ಸರ್. ರೈತ ಬಾಂಧವರೇ, ತಮಗೆ ಈ ಕಾಫಿ ಬೆಳೆಯ ಕಾಫಿ ಕೊಳೆ ರೋಗ ಮತ್ತು ತೊಟ್ಟು ಕೊಳೆ ರೋಗಗಳ ನಿರ್ವಹಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ, ತಾವು ಡಾಕ್ಟರ್ ಮಧು ಎಸ್ ಗಿರಿಯವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ, 8296640469. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 8296640469. ತುಂಬ ಸಂತೋಷ ಡಾಕ್ಟರ್ ಮಧು ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಕಾಫಿ ಬೆಳೆಯ ಸದ್ಯದ ಪರಿಸ್ಥಿತಿ ಮತ್ತು ಈ ಕಾಫಿ ಬೆಳೆಯಲ್ಲಿ ಮಳೆಗಾಲದಲ್ಲಿ ಕಂಡುಬರುವಂಥ ಈ ಕಪ್ಪು ಕೊಳೆ ರೋಗ ಮತ್ತು ಈ ಕಾಫಿ ಕಾಯಿ ತೊಟ್ಟು ಕೊಳೆ ರೋಗಗಳ ಒಂದು ನಿರ್ವಹಣಾ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಎಲ್ಲರಿಗೂ ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಕಾಫಿಯಲ್ಲಿನ ಕೊಳೆ ರೋಗ ಹಾಗೂ ತೊಟ್ಟು ಕೊಳೆ ರೋಗಗಳ ನಿರ್ವಹಣೆ ಈ ಕುರಿತು ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರಿನ ಕಾಫಿ ಮಂಡಳಿಯ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಸಸ್ಯರೋಗಶಾಸ್ತ್ರ ವಿಭಾಗದ ವಿಜ್ಞಾನಿಗಳಾದ ಡಾಕ್ಟರ್ ಮಧು ಎಸ್ ಗಿರಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಇಲ್ಲಿಗೆ ಇಂದಿನ ರೈತಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ಇನ್ನು ನಾಳೆ ಬೆಂಗಳೂರು ಕೇಂದ್ರದಿಂದ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತಧ್ವನಿ ಕಿಸಾನ್ ವಾಣಿ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಯಿತು. ಸೇವಾ ಮಾಹಿತಿ: ಗೋಣಿಕೊಪ್ಪ ಕೈಕೇರಿ ಗ್ರಾಮದ ವಾಸಯಂಜ ಜಮ್ಮಡ ಕಾಳಪ್ಪ ಐಂಗಡಪಣ್ಣು ಅಭಿಷೇಕ್ ಐಂಗಡ ಅವ್ವ ಗೀತಾ ಐಂಗ ಇಂದು 3 ಗಂಟೆಗೂ ಮರಣಪಟ್ಟಿತು. 60 ಬಯತ್ರ ಜಮ್ಮಡ ಗೀತಾ ಐಂಗಡ ತಾಮನೆ ಅರಪಟ್ಟು ಮುಕ್ಕಾಟಿರ ಆಕೇರಿ ಕಾರ್ಯ ನಾಳೆ ಮಜ್ಜಣ 12 ಗಂಟೆಗೂ ಕೈಕೇರಿಲುಳ್ಳ ಒಕ್ಕತೋಟಂಗಳತ್ತ ನಡಪ. ಮಡಿಕೇರಿ ನ್ಯೂ ಎಕ್ಸ್ಟೆನ್ಷನ್ಲು ವಾಸಂಜ ನಾಟೋಳಂಡ ಪೌತಿ ಅಯ್ಯಪ್ಪ ರಘು ಐಂಗಡಪೊಣ್ಣು ಸೀತಮ್ಮ ಐಂಗ ಇಂದು 20 ಬೆಂಗಳೂರಲ್ಲೂ ಮರಣಪಟ್ಟಿತು. 65 ಬಯತ್ರ ನಾಟೋಳಂಡ ಸೀತಾ ಸೀತಮ್ಮ ಐಂಡ ತಾಮನೆ ಕಾಟ್ಮಣಿಯಂಡ ಚಾವುಕೂಟ ಮಡಿಕೇರಿ ಸ್ವಂತ ಮನೆಯಲ್ಲಿ ದಪನ ಕಾರ್ಯ ಕಡಿಯತ್ತೂರು ಗ್ರಾಮತ್ರ ಒಕ್ಕತೋಟಂಗಳತ್ತ ನಾಳೆ ಮಜ್ಜಣ 1 ಗಂಟೆಗೂ ನಡಪ. ಸೇವಾ ಮಾಹಿತಿ ಕೇಳಿದಿರಿ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪೆ ಪ್ರಾಯೋಜಕರು ಚೇರಂಬಾಣೆಯ ಪ್ರಗತಿಪರ ರೈತ ಮತ್ತು ಆಕಾಶವಾಣಿಯ ಗೆಳೆಯ ಬೈಮನ ರಘು ಮತ್ತು ಪತ್ನಿ ಮೀನಾಕ್ಷಿ, ಮಕ್ಕಳಾದ ಯಶವಂತ್ ವರಲಕ್ಷ್ಮಿ ಹಾಗೂ ಮೊಮ್ಮಕ್ಕಳಾದ ಹಿತಾ ಶಿವಾನಿ ನೂತನ್. ಸುದ್ದಿ ಜೊಂಪೆ ಓದ್ತಿರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ: ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಕರ್ನಾಟಕ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದ ಮೇರೆಗೆ ಎಲ್ಲಾ ನ್ಯಾಯಾಲಯದಲ್ಲಿ ರಾಜಿಯಾಕೆ ಬಾಕಿ ಇದ್ದ ಪ್ರಕರಣಗಳನ್ನ ಮಧ್ಯಸ್ಥಿಕೆಗಾರಿಕೆ ಬಗೆಯಲ್ಲಿ ಇತ್ಯರ್ಥಪಡಿಸಿಕೆ ಗೌರವಾನ್ವಿತ ಮುಖ್ಯ ನ್ಯಾಯಮೂರ್ತಿಗ ಗೌರವ ಸರ್ವೋಚ್ಚ ನ್ಯಾಯಾಲಯ ದೇಶಾದ್ಯಂತ ಅಕ್ಟೋಬರ್ 7 ಮುಟ್ಟ 90 ದಿನಗಳ ವಿಶೇಷ ಮಧ್ಯಸ್ಥಿಕಾ ಅಭಿಯಾನ ಮಧ್ಯಸ್ಥಿಕೆ ರಾಷ್ಟಕ್ಕಾಗಿ ಎಂಬ ಅಭಿಯಾನಕ್ಕೆ ಚಾಲನೆ ಸಿಕ್ಕಿತ್ತು. ಅದರ ಹಂಗೆ ಜಿಲ್ಲೆನ ನ್ಯಾಯಾಲಯದಲ್ಲಿ ರಾಜಿಯಾಕೆ ಬಾಕಿ ಇದ್ದ ಪ್ರಕರಣಗಳನ್ನ ಮಧ್ಯಸ್ಥಿಕೆಯಲ್ಲಿ ಇತ್ಯರ್ಥ ಮಾಡುತ್ತಿದ್ದು ಕಕ್ಷಿದಾರರು ಇದರ ಸದುಪಯೋಗನ ಪಡ್ಕೊಳ್ಳೋ ಹಂಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ಶುಭಾ ಅವು ತಿಳಿಸಿಯೋಳೋ. ರಾಜ್ಯ ಯುವನೀತಿ 2012 ಅನುಷ್ಠಾನ ಅಡಿಲಿ ನಮ್ಮೂರ ಶಾಲೆಗೆ ನಮ್ಮ ಯುವಜನ ಯೋಜನೆನ 2017-18 ಸಾಲಿಂದ ಅನ್ವಯದ ಹಂಗೆ ಸರ್ಕಾರದ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಶಿಕ್ಷಣ ಇಲಾಖೆ ಹಂಗೆ ಮಾನ್ಯತೆ ಪಡೆದ ಕ್ರೀಡಾ ಸಂಸ್ಥೆಗ ಆಯೋಜಿಸಿದ ತಾಲೂಕು ಜಿಲ್ಲೆ ರಾಜ್ಯ ರಾಷ್ಟಮಟ್ಟದ ಕ್ರೀಡಾಕೂಟಲಿ ಸಾಧನೆ ಮಾಡಿದ ಕ್ರೀಡಾಪಟುಗ ಇದ್ದ ಸರ್ಕಾರಿ ಶಾಲೆಗಳನ್ನ ಗುರುತಿಸಿ ಆಯ್ಕೆ ಮಾಡಿಕೊಂಡ ಪ್ರತಿ ಶಾಲೆಗೆ ತಲಾ 1 ಲಕ್ಷದ ಹಂಗೆ ಸರ್ಕಾರದ ಪ್ರೋತ್ಸಾಹಧನ ನೀಡಿಕೆ ಸರ್ಕಾರ ತೀರ್ಮಾನಿಸಿತು. ಇದರ ಬಗ್ಗೆ ಜಾಸ್ತಿ ಮಾಹಿತಿಗೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ ಕೇಳಿ ತಿಳ್ಕನಕ. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಗೆ ಸಂಬಂಧಪಟ್ಟಂಗೆ ಮುಖ್ಯಮಂತ್ರಿ ತಮ್ಮ 2025-26 ಸಾಲಿನ ಆಯವ್ಯಯ ಭಾಷಣದಲ್ಲಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಯಲ್ಲಿ ಗ್ರಾಮೀಣ ಕ್ರೀಡೆಗ ಕಂಬಳ ಎತ್ತಿನ ಬಂಡಿ ಓಟ ಮಲ್ಲಕಂಬ ಕ್ರೀಡೆಗಳಿಗೆ ಉತ್ತೇಜನ ನೀಡಲಾಗುತ್ತ ಹೇಳಿಯೋಳೋ. ಅದರ ಹಂಗೆ ಗ್ರಾಮೀಣ ಕ್ರೀಡೆಗ ಆಯೋಜನೆ ಮಾಡ್ಕಂಬಕ್ಕೆ ಕೊಡಗು ಜಿಲ್ಲೆಯಲ್ಲಿ ಖುಷಿ ಇದ್ದ ಸಂಘ ಸಂಸ್ಥೆಗ 1 ವಾರದ ಒಳಗೆ ಅರ್ಜಿ ಸಲ್ಲಿಸಕ್ಕೆ ಜಾಸ್ತಿ ಮಾಹಿತಿಗೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕಚೇರಿನ ಸಂಪರ್ಕಿಸುವ ಹಂಗೆ ಕ್ರೀಡಾ ಇಲಾಖೆನ ಸಹಾಯ ನಿರ್ದೇಶಕರು ತಿಳಿಸಿಯೋಳೋ. ಕೊಡಗಿನ ಪುಪ್ಪಂಡ ದಿಯಾ ಭೀಮಯ್ಯ ಅವು ಕರ್ನಾಟಕ ಬ್ಯಾಡ್ಮಿಂಟನ್ ಸಂಸ್ಥೆ ಕಡೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆನ ಊರ್ವ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆಸಲಾದ ಸನ್ರೈಸ್ ಕರ್ನಾಟಕ ರಾಜ್ಯ ಜೂನಿಯರ್ ಮತ್ತು ಸೀನಿಯರ್ ಬ್ಯಾಡ್ಮಿಂಟನ್ ಪೈಪೋಟಿಲಿ ಕರ್ನಾಟಕದ ಒಳ್ಳ ಶ್ರೇಯಾಂಕಿತ ಆಟಗಾರ್ತಿಯ ಇನಾಮಿಗೆ ಸೆಣಸಾಡಿದ್ದು ಈಗೂಡೆ ಮೂರು ವಿಭಾಗದಲ್ಲಿ ಅಂತಿಮ ಘಟ್ಟಕ್ಕೆ ತಲುಪಿಟುತ್ತ ಗೊತ್ತಾಗುಟ್ಟು. ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಕಾರ್ಯಕ್ರಮದ ಬಗ್ಗೆಲಿ ಮಕ್ಕಳ ವಿಭಾಗದ ಆಗಸ್ಟ್ 6ರಂದು ಅಂದರೆ ನಾಳೆ ಹೊತ್ತಾರೆ 10:30 ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆನ ಬೋಧಕ ಆಸ್ಪತ್ರೆನ ಮಕ್ಕಳ ಹೊರರೋಗ ವಿಭಾಗದ ಮುಂದೆ ವಿಶ್ವ ಸ್ತನ್ಯಪಾನ ಸಪ್ತಾಹ ಕಾರ್ಯಕ್ರಮ ನಡೆದದೇತ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆನ ಮಕ್ಕಳ ವಿಭಾಗದ ಪ್ರಾಧ್ಯಾಪಕರು ಮುಖ್ಯಸ್ಥರು ತಿಳಿಸಿಯೋಳು. ಪೇಟೆನ 66x11 kV ವಿದ್ಯುತ್ ಉಪಕೇಂದ್ರದ ಹೊರಹೋವ F1 ಕೋಟೆ ಫೀಡರ್ಲಿ ಹಂಗೆ F5 GT ರಸ್ತೆ ಫೀಡರ್ಲಿ ನಾಳೆ ಹೊತ್ತಾರೆ 10 ಹಿಂಬುತ್ತು 5 ಮುಟ್ಟ ರಿಪೇರಿ ಕೆಲಸ ಇರದರಿಂದ ಕಾಲೇಜು ರಸ್ತೆ ಪ್ರಕೃತಿ ಬಡಾವಣೆ ಗೌಳಿಬೀದಿ ಪೆನ್ಷನ್ ಲೈನ್ ಅಪ್ಪಚಕವಿ ರಸ್ತೆ ಇಂಡಸ್ಟ್ರಿಯಲ್ ಏರಿಯಾ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹಳೆ ಖಾಸಗಿ ಬಸ್ ಸ್ಟ್ಯಾಂಡ್ ಜಯನಗರ ಅಶೋಕ್ಪುರ ಜಲಾಶಯ ಬಡಾವಣೆ ಸರ್ಕಾರಿ ಆಸ್ಪತ್ರೆ ಮಂಗಳದೇವಿನಗರ ಅರಣ್ಯ ಭವನ ಚೈನ್ ಗೇಟ್ ಸುತ್ತಮುತ್ತ ವಿದ್ಯುತ್ ಇರ್ದುಳೆ ಸಾರ್ವಜನಿಕರು ಸಹಕರಿಸುವಂಗೆ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವು ಕೇಳಿಕೊಂಡಳು. ಪೇಟೆನ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕಿರಿಯರ ಕ್ರೀಡಾ ವಸತಿ ನಿಲಯಕ್ಕೆ ಹೆಣ್ಣು ಜನರ ಕ್ಷೇಮ ಪಾಲಕದ ಚಾಕ್ರಿಗೆ ಹೊರ ಗುತ್ತಿಗೆ ಆಧಾರದ ಮೇಲೆ ಖುಷಿಯಿದ್ದ ಅಭ್ಯರ್ಥಿಗಳಿಂದ ಅರ್ಜಿನ ಕರ್ದೊಳು. ಜಾಸ್ತಿ ಮಾಹಿತಿಗೆ ಬೇಕಾರೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ ಕೇಳಿ ತಿಳ್ಕನಕ. ಭಾರತ ಹಾಕಿ ತಂಡಲಿ ಕೊಡಗಿನ ಆಟಗಾರ ಚಂದೂರ ಬಿ ಪೂವಣ್ಣ ಅವು ಆಯ್ಕೆಯಾಗೋಳು. ಭಾರತೀಯ ತಂಡಕ್ಕೆ ಪ್ರತಿನಿಧಿಸಿದ್ದು ಕರ್ನಾಟಕ ರಾಜ್ಯದ ತಂಡಲಿ ಪೂವಣ್ಣ ಸ್ಥಾನ ಪಡೆದು ಕೊಡಗಿಗೆ ಕೀರ್ತಿ ತಂದಳು. ಈ ಹೈದ ಕಂಡಂಗಾಲದ ನಿವಾಸಿ ಚಂದೂರ ಎಸ್ ಪ್ರಭು ಅಂಗಿ ಅನಿಲ ದಂಪತಿಯ ಮಂಗ. ಮಡಿಕೇರಿನ ಹರ್ಷ ಹೆಲ್ತ್ ಕೇರ್ ಸೆಂಟರ್ ಬೆಂಗಳೂರಿನ ವೈದ್ಯರು ಡಾಕ್ಟರ್ ಮೋಹನ್ ನವು ಪುಕ್ಕಟೆ ಆಗಿ ತಪಾಸಣೆಗೆ ಇದೇ ಐತವಾರ ಲಭ್ಯ ಇದ್ದವೆ. ಈ ಶಿಬಿರ ಪ್ರತಿ ತಿಂಗ ಶುರುವಿನ ಐತವಾರ ಬೆಳಗ್ಗೆ ಇದ್ದದೆ ಹಂಗೆ ಮಧ್ಯಾಹ್ನ ಮೇಲೆ ಪುಕ್ಕಟೆ ಆಗಿ ಮಂಡಿ ನೋವು ಕೀಲು ನೋವು ಪಾದ ಉರಿ ಸಮಸ್ಯೆ ಇದ್ದರೆ ನೇರ ಹಾಗೆ ಪುಕ್ಕಟೆ ಆಗಿ ಸದುಪಯೋಗ ಪಡ್ಕನಕುತ್ತ. ಇದು ಮಡಿಕೇರಿನ ರೇಸ್ ಕೋರ್ಸ್ ರೋಡ್ ಎಲ್ಐಸಿನ ಮುಂಭಾಗಲಿ ನಡೆದದೆ. ಇಲ್ಲಿಗೆ ಸುದ್ದಿ ಚೊಂಪೆ ಮುಕ್ತ. ಸುದ್ದಿ ಚೊಂಪೆ ಕೇಳಿದಿರಿ. ಪ್ರಾಯೋಜಕರು ಚೇರಂಬಾಣೆಯ ಪ್ರಗತಿಪರ ರೈತ ಮತ್ತು ಆಕಾಶವಾಣಿಯ ಗೆಳೆಯ ಬೈಮನ ರಘು ಮತ್ತು ಪತ್ನಿ ಮೀನಾಕ್ಷಿ, ಮಕ್ಕಳಾದ ಯಶವಂತ್ ವರಲಕ್ಷ್ಮಿ ಹಾಗೂ ಮೊಮ್ಮಕ್ಕಳಾದ ಹಿತಾ ಶಿವಾನಿ ನೂತನ್. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಭಾರತಿ ರೇಡಿಯೋ ಹೌಸ್ನಲ್ಲಿ ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. Admissions are open at Cook Institute of Technology, Ponnampete, Kodagu for Artificial Intelligence and Data Science, Artificial Intelligence and Machine Learning, Civil Engineering, Computer Science Engineering, Electronics and Communication, Mechanical Engineering and Computer Science with Cyber Security. Scholarship will be provided for economically weaker sections and meritorious students. Best sports amenities and separate hostel for boys and girls. For more details call 9611-55457. ಜಲಪಾತಗಳು ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಅಪಾಯಕಾರಿಯಾದ ಜಾಗಗಳಲ್ಲಿ ನಿಂತು ಫೋಟೋ ವಿಡಿಯೋ ತೆಗೆಯುವ ದುಸ್ಸಾಹಸಗಳನ್ನು ಯಾವುದೇ ಕಾರಣಕ್ಕೂ ಮಾಡದಿರಿ. ಪ್ರವಾಹ ಅಥವಾ ವೇಗವಾಗಿ ಚಲಿಸುವ ನದಿಗಳನ್ನು ಹೊಳೆಗಳನ್ನು ಎಂದಿಗೂ ದಾಟಬೇಡಿ. ನದಿ ಜಲಪಾತಗಳು ಮಳೆಗಾಲದಲ್ಲಿ ರಮ್ಯ ಮನೋಹರ ಆದರೆ ಅಷ್ಟೇ ಅಪಾಯಕಾರಿ. ಪ್ರವಾಸ ಟ್ರೆಕಿಂಗ್ ಸಂದರ್ಭದಲ್ಲಿ ಸುರಕ್ಷತೆ ನಿಮ್ಮ ಆದ್ಯತೆಯಾಗಿರಲಿ. ಮಳೆಗಾಲದ ಸುಂದರ ಕೊಡಗು ಸುರಕ್ಷತೆಯೊಂದಿಗೆ. ಪ್ರಕಟಣೆ ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ, ಕೊಡಗು ಜಿಲ್ಲೆ. ಕೊಡಗಿನ ಬೆಳೆಗಾರರೇ, ಗಮನಿಸಿ, ನಿಮ್ಮ ತೋಟದಲ್ಲಿರುವ ಪಣಪುಳಿಯನ್ನು ನೀವು ಸಂಸ್ಕರಿಸಿ ತಯಾರಿಸಿದ ಬಹು ಬೇಡಿಕೆಯ ಉತ್ತಮ ಗುಣಮಟ್ಟದ ಪುಳಿ ನೀರು ಕಾಚಂಪುಳಿಯನ್ನು ಉತ್ತಮ ದರದಲ್ಲಿ ಖರೀದಿಸಲಾಗುವುದು. ಕಾಚಂಪುಳಿ ಇದ್ದಲ್ಲಿ ಸಂಪರ್ಕಿಸಿ ಕೊಡಗು ಕಿತ್ತಳೆ ಬೆಳೆಗಾರರ ಸಹಕಾರ ಸಂಘ, ಗೋಣಿಗೊಪ್ಪಲು 8277-33-6604 ಅಥವಾ 9481-73-5219, ಐನ್ಮನೆ ಕಾಲೇಜು ರೋಡ್, ಮಡಿಕೇರಿ 9740-43-4725. ಕಳೆದ 20 ವರ್ಷಗಳಿಂದ ವಿರಾಜಪೇಟೆಯ ವಿದ್ಯಾರತ್ನ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಜವಾಹರ್ ನವೋದಯ ಮತ್ತು ಸೈನಿಕ ಶಾಲೆಯ 6ನೇ ತರಗತಿ ಪ್ರವೇಶಕ್ಕೆ ಪರೀಕ್ಷಾ ಪೂರ್ವ ತರಬೇತಿಯನ್ನು ನೀಡಲಾಗುತ್ತಿದ್ದು, ಪ್ರಸ್ತುತ ವರ್ಷ ರೋಟರಿ ಆಂಗ್ಲ ಮಾಧ್ಯಮ ಶಾಲೆ ವಿರಾಜಪೇಟೆ ಹಾಗೂ ಕಾವೇರಿ ಕಾಲೇಜು ಗೋಣಿಕೊಪ್ಪಲುವಿನಲ್ಲಿ ತರಬೇತಿ ಪ್ರಾರಂಭಗೊಂಡಿದೆ. ಆಸಕ್ತರು ಸಂಪರ್ಕಿಸಿ 9480-640-657.